ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ. ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ. ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ. ವಾಸನಾದಿ ಕರ್ಮವನ್ನು ಕಳೆಯ ನೀನು, ವಾಸನಾದಿ ಕರ್ಮವನ್ನು ಕಳೆಯ ನೀನು, ಹಿಂದೆ ಉಳಿದ ವಾಸನಾದಿ ಕರ್ಮವನ್ನು ಕಳೆಯ ನೀನು, ಹಿಂದೆ ಉಳಿದ ವಾಸನಾದಿ ಕರ್ಮವನ್ನು ಕಳೆಯ ನೀನು, ಸತ್ತು ಹುಟ್ಟಿ ಭವಕ್ಕೆ ಬಂದೆ, ಮರೆತು ಭವದಿನೊಂದೇ, ಗುರುವ ಮರೆತು ಭವದಿನೊಂದೇ, ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ. ಗುರುನಾಥ ಅವನ ವಾಕ್ಯ ನಡೆಸಲಿಲ್ಲ, ಗುರುವ ನೀನು ನಂಬಲಿಲ್ಲ ಅವನ ವಾಕ್ಯ ನಡೆಸಲಿಲ್ಲ, ಗುರುವ ನೀನು ನಂಬಲಿಲ್ಲ ಅವನ ವಾಕ್ಯ ನಡೆಸಲಿಲ್ಲ, ಗುರುವ ನೀನು ನಂಬಲಿಲ್ಲ ಅವನ ವಾಕ್ಯ ನಡೆಸಲಿಲ್ಲ, ನಾನು ಎಂಬ ಅಮ್ಮು ಬಿಡದೆ, ಅಳಿದೆಯಲ್ಲೋ ಭ್ರಾಂತಿ ಹೊಂದಿ ಅಳಿದೆಯಲ್ಲೋ, ಸುಮ್ಮನೆ ಕಾಲ ಕಳೆದು ಬಿಟ್ಟಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟಲ್ಲೋ, ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟಲ್ಲೋ. ಗುರುನಾಥ ಬರಿದೆ ಮೈಯ ತೊಳೆದರೇನು, ಸೂಕ್ಷ್ಮತನುವ ತೊಳೆದೆಯೇನು, ಬರಿದೆ ಮೈಯ ತೊಳೆದರೇನು, ಸೂಕ್ಷ್ಮತನುವ ತೊಳೆದೆಯೇನು, ಬರಿದೆ ಮೈಯ ತೊಳೆದರೇನು, ಸೂಕ್ಷ್ಮತನುವ ತೊಳೆದೆಯೇನು, ಬರಿದೆ ಮೈಯ ತೊಳೆದರೇನು, ಸೂಕ್ಷ್ಮತನುವ ತೊಳೆದೆಯೇನು, ಶಂಕೆಯನ್ನು ಮನದಿ ಒಂದಿ ಕೊಚ್ಚೆಯಲ್ಲಿ ಬಿದ್ದೆಯಲ್ಲೋ, ಕೊಚ್ಚೆಯಲ್ಲಿ ಬಿದ್ದೆಯಲ್ಲೋ, ಸುಮ್ಮನೆ ಕಾಲ ಕಳೆದು ಬಿಟ್ಟೆಲ್ಲೋ, ಗುರುನಾಥನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಅವಧೂತನ ಮರೆತು ಬಂದು ಹಂಗೆ ಹೋಗಿಬಿಟ್ಟೆಲ್ಲೋ, ಗುರುನಾಥ ಭಜಿಸಲಿಲ್ಲ, ತತ್ವವನ್ನು ತಿಳಿಯಲಿಲ್ಲ, ಭಕ್ತಿಯಿಂದ ಭಜಿಸಲಿಲ್ಲ, ತತ್ವವನ್ನು ತಿಳಿಯಲಿಲ್ಲ, ಭಕ್ತಿಯಿಂದ ಭಜಿಸಲಿಲ್ಲ, ತತ್ವವನ್ನು ತಿಳಿಯಲಿಲ್ಲ, ಭಕ್ತಿಯಿಂದ ಭಜಿಸಲಿಲ್ಲ, ಸ್ವಾರ್ಥಕ್ಕಾಗಿ ದುಡಿದು ದುಡಿದು ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆವು, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆವು, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆವು, ಈಶ ನಿನ್ನ ಚರಣ ಭಜನೆ ಶಬೋತಿಷಾ ಸದ್ಗುರುವೇ ಸರ್ವೇಶಾ, ಶಂಕರ ಸತ್ಪುರವೇ ಸರ್ವೇ ಚ ಶಂಕರ ಸದ್ಗುರುವೇ ಶಂಕರ ಈಶೋ ಯಾಕೋ ಯಮನ ಬಾದೆ ಬಿಡಿಸೋ ಶಂಕರ ಬಿಡಿಸೋ ಶಂಕರ ಈಶನಿಂದ ಶರಣ ಭಜನೆ ಆಸೆಯಿಂದ ಮಾಡುವೆವು ಈಶನಿಂದ ಶರಣ ಭಜನೆ ಆಸೆಯಿಂದ ಮಾಡುವೆವು ದೋಷ ರಾಶಿ ನಾಶ ಮಾಡೋ ಶಬೋತಿ ಸದ್ಗುರುವೇ ಸರ್ವೇ ಚ ದೋಷ ರಾಶಿ ನಾಶ ಮಾಡೋ ಈಶ ಬೋಧಿ ಸರ್ವೇ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆವು ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆವು ದೋಷ ರಾಶಿ ನಾಶ ಮಾಡೋ ಶಬೋದೇಶ ಸದ್ಗುರುವೇ ಸರ್ವೇ ಚ ಆಸೆಯಿಂದ ಮಾಡುವೆವು ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆವು ರೋಷ ರಾಶಿ ನಾಶ ಮಾಡೋ ರೋಷ ರಾಶಿ ನಾಶ ಮಾಡೋ